ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ವಯೋವೃದ್ಧರಲ್ಲಿ ಅರಿವಳಿಕೆ ಪರಿಗಣನೆ ಸಮಸ್ಯೆಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತಗೋಬೇಕು ಅನ್ನೋದ್ರ ಬಗ್ಗೆ ಇದ್ದು, ಇದರ ಬಗ್ಗೆ ಕೇಳುಗರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಡಾಕ್ಟರ್ ವಿನಯ ಪಿ ದಂಡೆಮ್ಮನವರವರು. ಡಾಕ್ಟರ್ ಪಿ ವಿನ್ ದಂಡೆಮ್ಮನವರವರೇ ನಮಸ್ಕಾರ. ನಮಸ್ಕಾರ, ಮತ್ತು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಈ ಪ್ರಶ್ನೆಗಳನ್ನು ಕೇಳಬೇಕಾದರೆ ತಾವು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 244-344-14, 244-344-15 ಹಾಗೂ 244-344-16. ಎಸ್ ಟಿ ಡಿ ಕೋಡ್ ಸಂಖ್ಯೆ 0836. ಮೊದಲಿಗೆ ಡಾಕ್ಟರ್ ವಿನಯ ದಂಡಮ್ಮನವರ್ ಅವರ ಕಿರು ಪರಿಚಯ ಮಾಡಿಕೊಳ್ಳೋಣ. ಡಾಕ್ಟರ್ ವಿನಯ ಪಿ ದಂಡಮ್ಮನವರವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು, ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆದಿದ್ದಾರೆ. ಎಂ ಬಿ ಬಿ ಎಸ್ ಪದವಿಯನ್ನು 2007 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ JJM ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿ ಪಡೆದರು. ನಂತರ 2015 ತಮ್ಮ MD ಅಂದರೆ ಅರಿವಳಿಕೆ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ KVG ವೈದ್ಯಕೀಯ ಕಾಲೇಜ್ ಸುಳ್ಯದಲ್ಲಿ ಪಡೆದರು. 2019 ಕ್ರೋನಿಕ್ ಪೇನ್ ಮ್ಯಾನೇಜ್ಮೆಂಟ್ನಲ್ಲಿ ಫೆಲೋಶಿಪ್ ಪಡೆದರು. 2019 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಅರಿವಳಿಕೆ ವಿಭಾಗದ ಅಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಪ್ರಸ್ತುತ ಸಹಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಬಗ್ಗೆ ಕಿರುಪರಿಚಯ ಅಂತೂ ಮಾಡಿಕೊಂಡೆವು. ಇನ್ನು ಈ ವಯೋವೃದ್ಧರಲ್ಲಿ ಅರಿವಳಿಕೆ ಪರಿಗಣನೆ ಸಮಸ್ಯೆಗಳು ಏನೇನದಾವು ಮತ್ತು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ವಿನಯ ಪಿ ದಂಡಮ್ಮನವರವರು ಮಾಹಿತಿ ಮಾಡಿಕೊಡ್ತಾರೆ. ಕೇಳೋಣ, ಹೇಳ್ರಿ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಈ ಸಾಮಾನ್ಯವಾಗಿ 50 ಎಲ್ಲರೂ ಸ್ವಸ್ಥ ಆರೋಗ್ಯಯುತ ಜೀವನ ನಡೆಸುತ್ತಾರೆ. 50 ನಂತರ ಕೆಲವೊಂದು ರೋಗಗಳು ಕಂಡುಬರುತ್ತದೆ. ನಿರೀಕ್ಷಿತ ಜೀವಮಾನದ ಅವಧಿ ಹೆಚ್ಚಳದಿಂದ ವಯಸ್ಸಿಗೆ ಸಂಬಂಧಿತ ರೋಗಗಳು ಹಾಗೂ ದಿನದಿನದ ದೈಹಿಕ ಆರೈಕೆಯ ಭಾರ ಹೆಚ್ಚಳವಾಗುತ್ತಿದೆ. ಈ ವಯಸ್ಸಿನ ಗುಂಪು ಶಸ್ತ್ರಚಿಕಿತ್ಸೆಗಾಗಿ ಬಂದಾಗ ಅರಿವಳಿಕೆ ನೀಡುವುದು ಒಂದು ಸವಾಲಾಗಿರುತ್ತದೆ. ಈಗ ವಯೋವೃದ್ಧರಂದರೆ 65 ಅಧಿಕ ವಯಸ್ಸಿನವರು. ಈಗ ಹಿರಿಯರಲ್ಲಿ ಅರಿವಳಿಕೆ ನೀಡುವುದು ಏಕೆ ಹೆಚ್ಚು ಅಪಾಯಕಾರಿ ಎಂದು ತಿಳಿದುಕೊಳ್ಳೋಣ. ಒಂದೇದು, ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು, ಇದು BP ರಕ್ತ ಒತ್ತಡ ಆಗಿರಬಹುದು, ಮಧುಮೇಹ, ಸಂಧಿವಾತ, ಕೀಲು ನೋವು, ಮೂಳೆಯ ಸವಿಯುವಿಕೆ, ಕಿವಿ ಮತ್ತು ಕಣ್ಣಿನ ಪೊರೆಯ ಸಮಸ್ಯೆ, ನರರೋಗ, ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಆಗಿರಬಹುದು, ಮರೆಗುಳಿತನ, ಪಾರ್ಕಿನ್ಸನ್ಸ್ ಕಾಯಿಲೆ, ಹೃದ್ರೋಗ, ಪಾರ್ಶ್ವವಾಯ, ಇವು ಕೆಲವೊಂದು ರೋಗಗಳ ಉದಾಹರಣೆಗಳು. ಇದರಿಂದ ಅವರು ಅನೇಕ ಔಷಧಿಗಳ ಮೇಲೆ ಅವಲಂಬಿತರಾಗಿರುತ್ತಾರೆ. ಈ ಔಷಧಿಗಳು ಅರಿವಳಿಕೆ ಔಷಧಿಯ ಜೊತೆ ಪರಸ್ಪರ ಪ್ರತಿಕ್ರಿಯೆ ಹೊಂದಿರುತ್ತದೆ. ಮತ್ತು ವಯೋವೃದ್ಧರಲ್ಲಿ ಕಿಡ್ನಿ ಹಾಗೂ ಲಿವರ್ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗಿರುತ್ತದೆ. ಸೊ ಇವರಲ್ಲಿ ಔಷಧಿ ಕರಗಿಸುವುದು ಕ್ಷಮತೆ ಕಡಿಮೆಯಾಗಿ ಔಷಧಿಯ ಸೂಕ್ಷ್ಮತೆ ಹೆಚ್ಚಾಗಿರುತ್ತದೆ. ವಯಸ್ಸಿನೊಡನೆ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತವೆ, ಇವು ಯಾವ್ಯಾವ ಎಂದು ತಿಳಿದುಕೊಳ್ಳೋಣ. ಈಗ ನಮ್ಮ ದೇಹದಲ್ಲಿ ನರಮಂಡಲ ವ್ಯವಸ್ಥೆಯೊಂದು ಇರುತ್ತದೆ. ಈ ನರಮಂಡಲವು ದೇಹದ ದಿನವಹಿ ಕೆಲಸಗಳ ಮೇಲ್ವಿಚಾರಣೆ ಮಾಡುತ್ತದೆ. ಅಂದರೆ ಕರುಳಿನ ಚಲನಶೀಲತೆ ಆಗಿರ್ಬೋದು, ದೇಹದ ತಾಪಮಾನ, ರಕ್ತದೊತ್ತಡ, ಇವೇ ಮುಂತಾದ ದೇಹದ ಕಾರ್ಯಗಳಲ್ಲಿ ಇದರ ಪ್ರಮುಖ ಭೂಮಿಕೆ ಇರುತ್ತದೆ. ಈ ನರಮಂಡಲವು ವಯೋವೃದ್ಧರಲ್ಲಿ ದುರ್ಬಲಗೊಳ್ಳುತ್ತದೆ, ಇದರಿಂದ ಅನೇಕ ತೊಂದರೆಗಳು ಎದುರಾಗುತ್ತದೆ. ಯುವಕರಿಗೆ ಹೋಲಿಸಿದರೆ ವೃದ್ಧರಲ್ಲಿ ಮೆದುಳಿನ ಪ್ರಮಾಣ 30% ಕಡಿಮೆಯಾಗಿರುತ್ತದೆ. ಹಾಗಾಗಿ ಅರಿವಳಿಕೆಯ ಅವಶ್ಯಕತೆ ಇವರಲ್ಲಿ ಕಡಿಮೆಯಾಗಿ ಮತ್ತು ಔಷಧೀಯ ಸೂಕ್ಷ್ಮತೆ ಹೆಚ್ಚಾಗಿರುತ್ತದೆ. ಇವರಲ್ಲಿ ಹೃದಯದ ಪಂಪಿಂಗ್ ಕ್ಷಮತೆ, ಅಂದರೆ ಹೃದಯದ ಬಡಿಯೋದು ಕಡಿಮೆಯಾಗಿರುತ್ತದೆ. ಹೃದಯದ ಹೊರೆಹರಿವು ಕಡಿಮೆಯಾಗಿರುತ್ತದೆ, ಆದ್ದರಿಂದ ಹೃದಯಾಘಾತ ಸಂಭಾವನೆ ಹೆಚ್ಚಾಗಿರುತ್ತದೆ. ವಯೋವೃದ್ಧರಲ್ಲಿ ರಕ್ತನಾಳಗಳು ಸಹ ಗಟ್ಟಿಯಾಗಿ ಮತ್ತು ಸಪುರುಗೊಳ್ಳುವುದರಿಂದ ಇವರಲ್ಲಿ ರಕ್ತ ಒತ್ತಡ ಹೆಚ್ಚಾಗಿ ಕಂಡುಬರುತ್ತದೆ. ಮತ್ತು ಹಿರಿಯರಲ್ಲಿ ಪಾರ್ಶ್ವವಾಯ ಸಂಭಾವನೆ ಹೆಚ್ಚಿರುತ್ತದೆ. ಈ ಲಿವರ್ ಮತ್ತು ಕಿಡ್ನಿ ಇವು ಔಷಧಿಯನ್ನು ಪಚನೆ ಮಾಡುವಂಥ ಅಂಗಗಳು. ವಯೋವೃದ್ಧರಲ್ಲಿ ಈ ಹೃದಯ ಹರಿವು ಕಡಿಮೆ ಆಗೋದರಿಂದ ಈ ಅಂಗಗಳಿಗೆ ರಕ್ತ ಹರಿವು ಕಡಿಮೆ ಆಗಿರುತ್ತದೆ ಹಾಗೂ ಈ ಅಂಗಗಳ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗಿರುತ್ತದೆ. ಸೊ ಹಾಗಾಗಿ ಔಷಧಿ ಹೊರಹಾಕುವ ಕ್ಷಮತೆ ಕಡಿಮೆ ಆಗಿರುತ್ತದೆ. ಸೊ ಅರವಿಕೆ ಇವರಲ್ಲಿ ಹೆಚ್ಚು ಕಾಲಾವಧಿ ಪರಿಣಾಮ ಬೀರುತ್ತದೆ. ಹಿರಿಯರಲ್ಲಿ ಉಸಿರಾಡುವ ಮಾರ್ಗ ಬಿಗಿಯಾಗೊಂಡಿರುತ್ತದೆ, ಇದರಲ್ಲಿ ಅವರಲ್ಲಿ ಆಮ್ಲಜನಕದ ಕೊರತೆಯು ಉತ್ಪನ್ನ ಆಗುತ್ತದೆ. ಔಷಧಿಯ ಅರಗಿಸುವ ಕ್ರಿಯೆ ಕೂಡ ಇವರಲ್ಲಿ ನಿಧಾನವಾಗಿರುತ್ತದೆ. ಏಕೆಂದರೆ ಮುಂಚೆ ಹೇಳಿದಂಗೆ ನಾನು ಲಿವರ್ ಮತ್ತು ಕಿಡ್ನಿ ಕ್ಷಮತೆ ಕಡಿಮೆಯಾಗಿರುತ್ತದೆ ಮತ್ತು ದೇಹದಲ್ಲಿ ಇವರ ನೀರಿನ ಪ್ರಮಾಣ ಮತ್ತು ಮಾಂಸಖಂಡಗಳ ಪ್ರಮಾಣ ಕಡಿಮೆಯಾಗಿರುತ್ತದೆ. ಸೊ ಬಾಡಿ ಫ್ಯಾಟ್ ಅಂದರೆ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ. ಸೊ ಅರವಳಿಕೆ ಔಷಧಿಗಳು ಕೊಬ್ಬಿನ ಅಂಶದಲ್ಲಿ ಸೇರುವುದರಿಂದ ಹೆಚ್ಚು ಸಮಯ ಉಳಿದುಕೊಳ್ಳುತ್ತದೆ. ಹಾಗಾಗಿ ಇವರಿಗೆ ಅರವಳಿಕೆ ಔಷಧಿ ನೀಡುವಾಗ ನಿಧಾನವಾಗಿ ಕೊಡಬೇಕು ಮತ್ತು ನಿಧಾನವಾಗಿ ಮುಂದುವರಿಯಿಸಬೇಕು. ಹಿರಿಯರ ಸ್ವಭಾವ ಮಗುವಿನಂಥದ್ದು, ಏಕೆಂದರೆ ಅವರು ಕುಟುಂಬದ ಸದಸ್ಯರ ಮೇಲೆ ಅವಲಂಬಿತರಾಗಿರುತ್ತಾರೆ. ಅವರಲ್ಲಿ ನಿರ್ಧಾರ ತಗೊಳ್ಳುವಂಥ ಕ್ಷಮತೆ ಕೂಡ ಕಡಿಮೆಯಾಗಿರುತ್ತದೆ. ಕೆಲವೊಮ್ಮೆ ಅವರಲ್ಲಿ ಸಿಡುಕುತನ ಜಾಸ್ತಿ ಇರುತ್ತದೆ. ಸೊ ಹೊಸ ಪರಿಸ್ಥಿತಿ ಹಾಗೂ ಪರಿಸರಕ್ಕೆ ಹೊಂದಿಕೊಳ್ಳುವ ಕ್ಷಮತೆ ಕಡಿಮೆಯಾಗಿರುತ್ತದೆ. ಇವರು ದವಾಖಾನೆಗೆ ಅಥವಾ ಆಪರೇಷನ್ ಥಿಯೇಟರ್ಗೆ ಬಂದಾಗ ಆ ಪರಿಸರಕ್ಕೆ ಹೊಂದಿಕೊಳ್ಳುವುದಿಲ್ಲ. ಅವರ ಮಾನಸಿಕ ಆರೋಗ್ಯವು ಕೆಲವೊಂದು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇವು ಯಾವ ಅಂಶಗಳೆಂದರೆ ಒಂದು ಕುಟುಂಬದ ಹಿನ್ನೆಲೆ ಆಗಬಹುದು. ಅಂದರೆ ಅವರ ಕುಟುಂಬ ಸ್ಥಿತಿ ಯಾವ ಥರ ಇದೆ, ಅದು ಅವಿಭಕ್ತ ಕುಟುಂಬವೋ ಅಥವಾ ವಿಭಕ್ತ ಕುಟುಂಬವೋ, ಮತ್ತು ಅವರ ಕುಟುಂಬದ ಸದಸ್ಯರ ಬೆಂಬಲ ಯಾವ ಥರ ಇದೆ, ಅವರಿಗೆ ಆರ್ಥಿಕ ಬೆಂಬಲ ಯಾವ ಥರ ಇದೆ, ಸ್ನೇಹಿತರ ಮತ್ತು ನೆರೆಹೊರೆಯವರ ಜೊತೆ ಅವರ ಒಡನಾಟ ಯಾವ ಥರ ಇದೆ, ಈ ಎಲ್ಲ ಅಂಶಗಳು ಅವರುಗಳಲ್ಲಿ ಅರಿವಳಿಕೆಯಿಂದ ಚೇತರಿಕೆಯ ಮೇಲೆ ಪ್ರಭಾವ ಬೀರುತ್ತದೆ. ಈಗ ನಾವು ಅರಿವಳಿಕೆ ನೀಡುವುದಂದರೆ ಈಗ ಅವರಲ್ಲಿ ಪ್ರಜ್ಞೆ ತಪ್ಪಿಸಬಹುದು, ಅಥವಾ ಬೆನ್ನು ಮೂಳೆಗೆ ಸೂಜೆ ಮಾಡಿ ಕಾಲನ್ನು ಮರಿ ಕಟ್ಟಿಸ್ಬೋದು, ಅಥವಾ ಯಾವ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆ ಇರುತ್ತೆ ಆ ಕ್ಷೇತ್ರಕ್ಕೆ ಅರಿವಳಿಕೆ ನೀಡುತ್ತೇವೆ. ಸೊ ಇಷ್ಟೆಲ್ಲ ಅರಿವಳಿಕೆ ವಿಭಾಗದಲ್ಲಿ ಯಾವ ಅರಿವಳಿಕೆ ವಿಧಾನ ಉತ್ತಮವಾದದ್ದು? ಸೊ ನಿಜ ಹೇಳಬೇಕಂದರೆ ವಯೋವೃದ್ಧರಲ್ಲಿ ಯಾವ ಬಗೆಯ ಅರಿವಳಿಕೆ ನೀಡುವುದಕ್ಕಿಂತ ಎಂಥ ಉತ್ತಮವಾದ ಗುಣವುಳ್ಳ ಅರಿವಳಿಕೆ ನೀಡುತ್ತೇವೆ ಅದು ಮುಖ್ಯವಾದ ಪಾತ್ರ ವಹಿಸ್ತದೆ. ಹೌದ್ರಿ? ಮತ್ತೆ ಈಗ ಅರಿವಳಿಕೆ ಅಥವಾ ಶಸ್ತ್ರಚಿಕಿತ್ಸೆ ಮುನ್ನ ವೈದ್ಯರು ಮಾಡಬೇಕಾದ ತಯಾರಿಗಳು ಏನೇನು, ಇದನ್ನು ನಾನು 4 ಭಾಗಗಳಲ್ಲಿ ವಿವರಿಸ್ತೇನೆ. 1, ಪರಿಶೀಲನೆ. ಈಗ ಪರಿಶೀಲನೆ ಇವರಲ್ಲಿ ಮಾಡಬೇಕಾದದ್ದು ಏನೇನೆಂದರೆ ಅವರಲ್ಲಿ ಕಂಡುಬರುವ ರೋಗಗಳು ಯಾವ್ಯಾವುದು ಹಾಗೂ ಅವುಗಳ ನಿಯಂತ್ರಣದಲ್ಲಿ ಇದಾವೋ ಇಲ್ವೋ ಅಂತ ನೋಡಬೇಕಾಗುತ್ತದೆ. ಅವರು ಬಳಸುವ ಔಷಧಿಗಳು ಯಾವ್ಯಾವುದು ಹಾಗೂ ಶಸ್ತ್ರಚಿಕಿತ್ಸೆಯ ಮುನ್ನ ಆ ಔಷಧಿಗಳನ್ನು ಏನಾದರೂ ಬದಲಾಯಿಸಬೇಕನ್ನು ನೋಡಬೇಕಾಗ್ತದೆ. ಮತ್ತು ಅವರಲ್ಲಿ ರಕ್ತಹೀನತೆ, ಪೌಷ್ಟಿಕ ಸ್ಥಿತಿ ಇದನ್ನೆಲ್ಲ ಉತ್ತಮವಾಗಿ ಗೊಳಿಸಬೇಕಾಗ್ತದೆ. ಮತ್ತು ಅವರ ದೈಹಿಕ ಚಟುವಟಿಕೆಗಳ ಹೇಗಿದೆ ಅದನ್ನು ಕೂಡ ತಿಳಿದುಕೊಳ್ಳಬೇಕಾಗ್ತದೆ. ಇನ್ನೊಂದು ಭಾಗ ಅಂದರೆ ರಕ್ತ ತಪಾಸಣೆಗಳು. ಈಗ ಮಧುಮೇಹ ಇದ್ದಲ್ಲಿ ಅವರಲ್ಲಿ ಶುಗರ್ ಲೆವೆಲ್ ಚೆಕ್ ಮಾಡಬೇಕಾಗ್ತದೆ, ಅದು ನಿಯಂತ್ರಣದಲ್ಲಿ ಇದೆಯೋ ಇಲ್ಲ ಅಂತ ನೋಡಬೇಕಾಗ್ತದೆ. ನಾವು ಬಿ ಪಿ ಇದ್ದಲ್ಲಿ, ಅದು ಬಿ ಪಿ ಜಾಸ್ತಿ ಇದ್ದರೆ ಅದನ್ನು ನೆಕ್ಸ್ಟ್ ಇ ಸಿ ಜಿ ಅಂತ ಮಾಡಬೇಕಾಗ್ತದೆ, ಇದೇ ಪಟ್ಟೆ ಮಾಡಬೇಕಾಗ್ತದೆ. ಹಾರ್ಟಿನ ಸಮಸ್ಯೆ ಇದ್ದಾಗ ಹೃದಯ ಅದಕ್ಕೆ ಇಕೋ ಸ್ಕ್ಯಾನ್, 2D ಇಕೋ ಅಂತ ಸ್ಕ್ಯಾನ್ ಮಾಡಬೇಕಾಗ್ತದೆ. ಮತ್ತು ವೃದ್ಧರಲ್ಲಿ ಲವಣಾಂಶಗಳು ಪರೀಕ್ಷೆ ಕೂಡ ಮಾಡಬೇಕಾಗ್ತದೆ, ಕಿಡ್ನಿಯ ರಕ್ತ ಪರೀಕ್ಷೆ ಕೂಡ ಮುಖ್ಯವಾದದ್ದು. ಮೂರನೇ ಭಾಗ ಅಂದರೆ ರೋಗಗಳು ಹಿಡಿತದಲ್ಲಿ ತಂದು ಅವರ ದೇಹವನ್ನು ಶಸ್ತ್ರಚಿಕಿತ್ಸೆಗಾಗಿ ಉತ್ತಮಗೊಳಿಸಬೇಕು. ಇದು ಹೇಗೆ ಸಾಧ್ಯ ಅಂದರೆ ರಕ್ತ ಒತ್ತಡ ಕಂಟ್ರೋಲ್ ಮಾಡ್ಕೋಬೇಕು, ಮಧುಮೇಹ ನಿಯಂತ್ರಣದಲ್ಲಿ ತಗೋಬೇಕು, ಮತ್ತು ಅವರ ಪೌಷ್ಟಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕು, ರಕ್ತಹೀನತೆಯನ್ನು ಗುಣಪಡಿಸಬೇಕು, ಅರಿವಳಿಕೆ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಅವರಿಗೆ ಶಿಕ್ಷಣ ನೀಡಬೇಕು, ಮಾನಸಿಕ ಬಲವನ್ನು ಹೆಚ್ಚಿಸಬೇಕು. ಅಂದರೆ ಇಷ್ಟೆಲ್ಲ ಮಾಡ್ಬೇಕಂತೀರಿ? ಹಾಂ ಹೌದು, ಇದೆಲ್ಲ ಒಂದು ತಯಾರಿ ಪರಿಸ್ಥಿತಿ. ಇವೆಲ್ಲ ಮಾಡೋದರಿಂದ ಅವರ ಕುಟುಂಬದರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಿ ಇದು ರಿಸಲ್ಟ್ ಏನಿರುತ್ತೆ ಚೆನ್ನಾಗಿರುತ್ತದೆ. ಅಂತಿಮವಾಗಿ ಪೂರ್ವ ವಸತಿಗೊಳಿಸುವುದು. ಇದು ಪೂರ್ವ ವಸತಿಗೊಳಿಸೋದು ಅಂದರೆ ಇದು ಮುಖ್ಯವಾದ ಮತ್ತು ಸಮಯ ತಗೊಳ್ಳುವ ಪ್ರಕ್ರಿಯೆ. ಈ ಪೂರ್ವ ವಸತಿಗೊಳಿಸೋದು ಏನಂದರೆ ಇದರಲ್ಲಿ ಮೂರು ಅಂಶಗಳಿದೆ. ಒಂದು, ಅವರ ಪೋಷಣೆಯನ್ನು ಉತ್ತಮಗೊಳಿಸುವುದು. ಇದು ಪೌಷ್ಟಿಕ ಆಹಾರ ಸೇವನದಿಂದ ಸಾಧ್ಯ. ಅವರ ಪೋಷಣೆ ಉತ್ತಮವಾದಾಗ ಅವರಲ್ಲಿ ರೋಗ ನಿವಾರಿಕೆ ಶಕ್ತಿ ಹೆಚ್ಚಾಗುತ್ತದೆ. ಎರಡನೇ ಅಂಶ ಬಂದುಬಿಟ್ಟು ನಿಯಮಿತ ವ್ಯಾಯಾಮ. ಇದು ವಾಕಿಂಗ್ ಆಗ್ಬೋದು, ರನ್ನಿಂಗ್ ಇರ್ಬೋದು, ಯೋಗಾಭ್ಯಾಸ, ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮ, ಇಂಥಾದ ವ್ಯಾಯಾಮಗಳನ್ನು ಮಾಡಿದರೆ ಶಸ್ತ್ರಚಿಕಿತ್ಸೆ ಒತ್ತಡ ತಡೆದುಕೊಳ್ಳುವ ಶಕ್ತಿ ಹಾಗೂ ಅಂಗಗಳ ಕಾರ್ಯಕ್ರಿಯೆಗಳ ಉತ್ತಮವಾಗುತ್ತದೆ. ನಾನೀಗ ಹಿರಿಯರ ಆರೋಗ್ಯ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದರಿಂದ ನಾವು ಅವರ ಬಗ್ಗೆ ಹೆಚ್ಚು ಜಾಗೃತೆ ವಹಿಸಬೇಕು. ಹೌದ್ರಿ? ಇನ್ನು ಡಾಕ್ಟ್ರೇ, ತಾವು ಅರಿವಳಿಕೆ ಅಂದರೆ ಏನು, ಅರಿವಳಿಕೆ ಮತ್ತು ಮುನ್ನೆಚ್ಚರಿಕೆ ಏನೇನು ತಗೋಬೇಕು, ಯಾವ ರೀತಿ ಅರಿವಳಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಾವೇನು ತಿಳಿಸಿದ್ರಲ್ಲ, ಇನ್ನು ಫೋನ್ ಕರೆಗಳನ್ನು ತೆಗೆದುಕೊಳ್ಳೋಣ. ಹಲೋ ಹಲೋ ಹಲೋ ಹಾಂ ಹೇಳ್ರಿ, ತಮ್ಮ ಹೆಸರು? ಧ್ರುವ ಬಾಲ್ಕೋಟೆ ಮಾತಾಡಕತ್ತೀನಿ ಡಾಕ್ಟರ್. ಹಾಂ ಹೇಳ್ರಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಜನರಲ್ ಅಂಡ್ ಲೋಕಲ್ ಅನೆಸ್ಥೆಸಿಯಾ ಬೋತ್ ಕೊಟ್ಟು ಮಾಡಬಹುದು, ಮಾಡಬಹುದಾ ಮೊದಲೇ ಪ್ರಶ್ನೆ. ಎರಡನೇದು, ಸ್ಪೈನಲ್ ಕಾರ್ಡ್ ಕೊಟ್ಟಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ತದ, ಡ್ಯಾಮೇಜ್ ಆಗ್ತದ ಅಂತಾರಲ್ಲ, ಎರಡನೇ ಪ್ರಶ್ನೆ. ಮೂರನೇದು, ಕ್ಲೋರೋಫಾರ್ಮ್ ಕಾರ್ಡ್ ಕೊಡುವುದೇ ಇಲ್ಲ, ಯೂಶುವಲಿ ಕ್ಲೋರೋಫಾರ್ಮ್ ಕೊಡುವುದೇ ಇಲ್ಲ. ನಾಲ್ಕನೇದು, ಈ ಸಿಜೇರಿಯನ್ ಮಾಡೋ ಟೈಮಕ್ಕ ಕೂಸಿಗೆ ಏನು ಎಫೆಕ್ಟ್ ಆಗ್ತದೇನೆ ಅನೆಸ್ಥೆಸಿಯಾ ಕೊಟ್ಟಾಗ? ಆಮೇಲೆ ಇನ್ನೇದು, ನೀರು ಕುಡಿಬಾರ್ದು, ನೀರು ಕುಡಿಬಾರ್ದು 6 ತಾಸು ಅಂತಾರ, ಸ್ವಲ್ಪ ಏನಾದ್ರೂ ಲೈಫ್ ಡೇಂಜರ್ ಅಂತಾರ, ಅದು ಎಷ್ಟು ಮಟ್ಟಿಗೆ ಕರೆ ಡಾಕ್ಟರ್? ಇವಾಗ ನಿಮ್ದು ಮೊದಲನೇ ಪ್ರಶ್ನೆ, ಇವಾಗ ಲೋಕಲ್ ಅನಸ್ಥೆಸಿಯಾ ಮತ್ತು ಜನರಲ್ ಅನಸ್ಥೆಸಿಯಾ. ಲೋಕಲ್ ಅಂದರೆ ಆ ಕ್ಷೇತ್ರೀಯ ಅರವಳಿಕೆ ಅಥವಾ ನಾವು ಇನ್ನೊಂದು ನಿದ್ರೆ ಪ್ರಜ್ಞೆ ತಪ್ಪಿಸೋದು ಅಂತೇವೆ. ಸೊ ಈಗ ಪ್ರಜ್ಞೆ ತಪ್ಪಿಸುವಾಗ ಈಗ ನಾವು ಎಲ್ಲ ಔಷಧಿಗಳನ್ನು ನೀಡಬೇಕಂತಿಲ್ಲ. ಕೆಲವೊಂದು ಸಲ ನಾವು ಏನು ಮಾಡ್ತೀವಿ, ಸಾಮಾನ್ಯ ಅರವಳಿಕೆ ಕೊಟ್ಟಾಗ ಅದರ ಜೊತೆ ಒಂದು ನರ ಬ್ಲಾಕ್ ಮಾಡ್ತೇವೆ, ಆ ಕ್ಷೇತ್ರ ಭಾಗಕ್ಕೆ ಸ್ವಲ್ಪ ಔಷಧಿಯನ್ನು ಕೊಡ್ತೇವೆ. ಸೊ ಹಾಗಾಗಿ ಏನಾಗುತ್ತೆ, ಬೇರೆ ಔಷಧಿಗಳ ನಾವೇನು ಪ್ರಮಾಣ ಅಂತೇವೆ ಅದು ಕಡಿಮೆ ಆಗ್ತದೆ. ಸೊ ಆಗ ಎಲ್ಲ ಔಷಧಿಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಂಗೆ ಆಗ್ತದೆ. ಸೊ ಅದರಾಗೆ ಅದರ ಸೈಡ್ ಎಫೆಕ್ಟ್ಸ್ ಏನಿರುತ್ತದೆ ಅದು ಕಡಿಮೆ ಇರುತ್ತದೆ. ಮತ್ತು ಇನ್ನೊಂದು, ಬೆನ್ನು ಮೂಳೆಗೆ ಏನು ಅರಿವಳಿಕೆ ಕೊಡ್ತೇವೆ, ಅದು ನಾವು ಸ್ಪೈನಲ್ ಕಾರ್ಡ್ ಹತ್ತಿರ ಅದರ ಹಿಂಭಾಗದಲ್ಲಿ ಕೊಡ್ತೇವೆ. ಅದು ಸ್ಪೈನಲ್ ಕಾರ್ಡ್ಗೆ ಡೈರೆಕ್ಟ್ ಕೊಡೋಂಗಿಲ್ಲ. ಸೊ ಆ ಸ್ಪೈನಲ್ ಕಾರ್ಡ್ ಹಿಂದೆ ಅದರಗಡೆ ಒಂದು ಫ್ಲೂಯಿಡ್ ಇರ್ತದೆ, ಮೆದುಳಿನಿಂದ ಬರೋಂಥ ನೀರಿರ್ತದೆ. ಆ ನೀರಿನಲ್ಲಿ ಮಾತ್ರ ಅದು ಸೂಜಿ ಏನು ಅಷ್ಟು ಭಾಗಕ್ಕಷ್ಟೇ ಹೋಗುತ್ತದೆ, ಅದ್ರ ದಾಟುವುದಿಲ್ಲ. ಸೊ ಆ ಸ್ಪೈನಲ್ ಕಾರ್ಡ್ ಹತ್ರ ನಾವು ಹೋಗಿ ಇಂಜೆಕ್ಷನ್ ಕೊಡುವುದಿಲ್ಲ. ಕ್ಲೋರೋಫಾರ್ಮು ಇದೆಲ್ಲ ಭಾಳ ಹಳೆಯಂಥ ಅರಿವಳಿಕೆ ಔಷಧಿಗಳು, ಈಗ ಅವದೆಲ್ಲ ಉಪಯೋಗನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದ್ರ ಸೈಡ್ ಎಫೆಕ್ಟ್ ತುಂಬ ಇರ್ತಿತ್ತು. ಅದರಲ್ಲಿ ಹೃದಯದ ಬಡಿತ ಕುಗ್ಗುವುದು, ಮತ್ತೆ ವಾಮಿಟಿಂಗ್ ಆಗುವುದು, ಕೆಲವರಿಗೆ ಹೃದಯ ಆಘಾತ ಆಗೋದು, ಇವೆಲ್ಲ ಸಮಸ್ಯೆಗಳು ಕಂಡು ಬಂದವು. ಸೊ ಹಂಗಾಗಿ ಕ್ಲೋರೋಫಾರ್ಮ್ ಅನ್ನು ಯೂಸ್ ಮಾಡೋದೆಲ್ಲ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಜರಿಯನ್ ಮಾಡುವ ಹೌದ್ರಿ, ಸಿಜರಿಯನ್ ಮಾಡುವಾಗ ಕೂಸಿಗೆ ಏನಾರ ತೊಂದರೆ ಆಗ್ತಾರೆ ಅಂತ ಕೇಳಿದ್ರಿ, ಆತರ ಏನು ತೊಂದರೆ ಆಗಂಗಿಲ್ಲ. ಕೂಸಿಗೆ ಸಿಜರಿಯನ್ ಮಾಡುವಾಗ ಕೊಟ್ಟಾಗ ಅದಕ್ಕೆ ನಾವು ಬೆನ್ನು ಮೂಳಿಗೆ ಏನಾರು ಉಳಿಕೆ ಕೊಡ್ತೀವಲ್ಲ, ಅದು ತಾಯಿಗೆ ಹೊಕ್ಕಳ ತಳಗಡೆ ಕಾಲ ಮರ ಇದು ಮರ ಕಟ್ಟುತ್ತೆ. ಸೊ ಅವಾಗ ಅವ್ರಿಗೆ ಕೂಸುಗಳಿಗೆ ಏನು ತೊಂದರೆ ಆಗೋದಿಲ್ಲ. ಈಗ ನಾವು 6 ತಾಸು ಅಂತ ನೀರಿನ ಅಂಶ ಅಂತ ಹೇಳೋದಿಲ್ಲ, ಈಗ ಸಾಲಿಡ್ಸ್ ಅಂದ್ರೆ ಗಟ್ಟಿ ಪದಾರ್ಥವನ್ನು 6 ತಾಸುವರೆಗೂ ತಗೋಬಾರ್ದು ಅಂತ ಹೇಳ್ತೇವೆ. ಯಾಕಂದ್ರೆ ತಗೊಂಡಷ್ಟು ಅವ್ರಿಗೆ ಉಲ್ಟಿ ಆಗೋ ಚಾನ್ಸಸ್ ಇರ್ತದೆ, ಮತ್ತು ಅದು ನಮ್ಮ ಶ್ವಾಸಕೋಶದಲ್ಲಿ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಈಗ ನೀರನ್ನು ನಾವು 2 ತಾಸುವರೆಗೂ ಕೊಡ್ಬೋದು, 2-3 ತಾಸುವರೆಗೂ ಕೊಡ್ಬೋದು. ಒಳ್ಳೇದು ಒಳ್ಳೇದು ಧ್ರುವ ಅವರೇ, ನಮಸ್ಕಾರ. ಹಲೋ, ಹಾ ಹೇಳ್ರಿ. ನನಗೆ 2 ಕಾಲ ನಡ್ಲಿಕ್ಕೆ ಬರುದಿಲ್ಲ. ತಮ್ಮ ಹೆಸರು ಹೇಳಿ, ಊರು ಹೇಳಿ, ಪ್ರಶ್ನೆ ಕೇಳಿ. ಹೊನ್ನಾವರ ತಾಲೂಕು. ಹೆಸರೇನಂದ್ರಲ್ಲ? ಮಹೇಶ್ವರ್ ಮಹಾದೇವ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ, ಪ್ರಶ್ನೆ ಬೇಗನೆ. ನಡ್ಲಿಕ್ಕೆ ಬರೋದಿಲ್ವಾ? ಹಲೋ ಹಲೋ ಹಲೋ, ಹಾ ಹೇಳಿ, ಪ್ರಶ್ನೆ ಕೇಳಿ, ಬೇಗನೆ ಕೇಳಿ. ವಾಯ್ಸ್ ಕ್ಲಿಯರ್, ಇದು ಧ್ವನಿ ಈಗ ಸರಿಯಾಗಿ ಕೇಳ್ತಾ ಇಲ್ಲ. ಮತ್ತೊಂದು ಕರೆ ತಗೊಳ್ಳ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಊರು? ಹರಿಹರದ ಊರಿಂದ. ಚಂದನ್ ಅಂತ ಮಾತಾಡೋದು. ಚಂದನ್ ಅವರು, ತಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಅದರ. ನಮಸ್ಕಾರ ಸರ್ ಡಾಕ್ಟ್ರಿ. ನಮಸ್ಕಾರ ಚಂದನ್ ಅವರೇ, ಪ್ರಶ್ನೆ ಕೇಳಿ. ಸರ್, ಈಗ ಅರವಳಿಕೆನ ಹಿರಿಯರಿಗೆ ಅದು ಅರವಳಿಕೆ ಕೊಡಲಿಲ್ಲ ಅಂದ್ರೆ ಏನು ಚಿಕಿತ್ಸೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಸರ್? ಮಾಡ್ಲಿಕ್ಕೆ ಬರೋದಿಲ್ಲರಿ, ಯಾಕಂದ್ರೆ ಕೆಲವು ಶಸ್ತ್ರಚಿಕಿತ್ಸೆಗೆ ಅರವಳಿಕೆ ಬೇಕಾಗುತ್ತಾನೆ ಇರುತ್ತದೆ. ಮತ್ತು ಅವರಿಗೆ ನೋವಿನ ನೋವು ಆಗ್ಬೋದು, ಅವ್ರಿಗೆ ಎಚ್ಚರ ತಪ್ಪಿಸ್ಬೇಕಾಗ್ತದೆ. ಅದೇ ಈಗ ಏಜ್ ವಯಸ್ಸಾದಂಗೆ ಅದ್ರ ರಿಸ್ಕ್ ಜಾಸ್ತಿ ಆಗ್ತಿರ್ತೈತಿ. ಸೊ ಆ ರಿಸ್ಕನ್ನ ನಾವು ಕಡಿಮೆ ಮಾಡಿಕೊಂಡು ಅರವಳಿಕೆ ಔಷಧಿಯನ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತದೆ. ಸ್ವಲ್ಪ ಔಷಧಿಗಳನ್ನು ನಿಧಾನವಾಗಿ ಕೊಡಬೇಕಾಗ್ತದೆ, ಮತ್ತು ಅಲ್ಪ ಸಮಯ ಕಾರ್ಯನಿರ್ವಹಿಸುವ ಔಷಧಿಗಳನ್ನು ಕೊಡಬೇಕಾಗ್ತದೆ, ಮತ್ತು ಕೆಲವೊಂದು ನಿದ್ರಾ ಔಷಧಿಗಳನ್ನು ಹೆಚ್ಚು ಕೊಡಬಾರ್ದು ಇವರಲ್ಲಿ. ಸೊ ಎಲ್ಲ ರೀತಿಯಲ್ಲಿ ನಾವು ವಿಚಾರ ಮಾಡಿ ಕೊಡಬೇಕಾಗ್ತದೆ. ಹಂಗೆ ಒಂದೇ ಸಲ ಯುವಕರಿಗೆ ಎಷ್ಟು ಕೊಡಬೇಕು ಆದಾಯ ಪ್ರಮಾಣವನ್ನು ಇವ್ರಿಗೆ ಕೊಡಬೇಕಂತ ಇರೋದಿಲ್ಲ, ಇವರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲ ರೀ. ಅಲ್ಲ, ಎಷ್ಟು ವಯಸ್ಸಾದ ಮೇಲೆ ಅರವಳಿಕೆ ಕೊಡೋದು ಅಂತ ಇರ್ತದೆ ಅಂತ ಕೇಳಿದೆ. ಎಷ್ಟು ಏಜ್ ಆದ್ಮೇಲೆ ರಿಸ್ಕ್ ಇರ್ತದ ಅಂತೀರಾ? ಅಲ್ಲಲ್ಲ, ಈಗ ಏಜ್ ಸರ್, ಈಗ 60-40. ಈ ಸಣ್ಣ ಮಕ್ಕಳಿಂದ ಹಿಡಿದು ವಯೋ 85 ವಯಸ್ಸವರೆಗೂ 90 ವಯಸ್ಸವರೆಗೂ ಬರ್ತಾರೆ ನಮ್ಮ ಹತ್ರ ಶಸ್ತ್ರಚಿಕಿತ್ಸೆಗೆ. ಒಳ್ಳೇದು ಚಂದನ್ ಅವರೇ, ಇದು ವಯೋವೃದ್ಧರಲ್ಲಿ ಅರವಳಿಕೆ ಬಗ್ಗೆ ಐತಿ, ಇದು ವಯೋವೃದ್ಧ ಬಗ್ಗೆ ಹೇಳ್ತಾ ಇದ್ದಾರೆ. ಒಳ್ಳೇದು, ನಮಸ್ಕಾರ. ಇನ್ನು ಮತ್ತೊಂದು ಕರೆ ತಗೋಣ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ತಮ್ಮೂರು? ಹಾ ಹೇಳ್ರಿ ಉದಯ್ ಅವರ, ಪ್ರಶ್ನೆ ಕೇಳಿ ಉದಯ್ ಅವರು. ಎಷ್ಟು ತಾಸಿನೊಳಗೆ ಅವರಿಗೆ ಪುನರ್ಗೆ ಇದು ಬರ್ತದೆ ಅಂತ ಅರಿವು ಬರ್ತದೆ ಅಂತೀರಿ? ಅರವಳಿಕೆ ಕೊಟ್ಟ ಮ್ಯಾಗ ಉದಯ ಅವರೇ ಡಾಕ್ಟರ್ ಹೇಳ್ತಾರೆ ಕೇಳ್ರಿ. ರಮೇಶ್ ಕುಲಂಕುಶವಾಗಿ ವಿಚಾರ. ಆಯ್ತಾಯ್ತು. ಈಗ ಅರಿವಳಿಕೆ ಅಂದ್ರೆ ಈಗ ಅದರ ಬೇರೆ ಬೇರೆ ವಿಭಾಗಗಳ ವಿಧಾನಗಳಿವೆ. ಈಗ ಒಂದು ನಾವು ಪ್ರಜ್ಞೆ ತಪ್ಪಿಸೋದು ಅಂತೀವಿ, ಪೂರ್ತಿ ದೇಹನ ಪ್ರಜ್ಞೆ ತಪ್ಪಿಸ್ತೇವೆ. ಕೆಲವೊಂದು ನಾವು ಹೊಕ್ಕಳ ತಳಗಡೆ ಅರವಳಿಕೆ ಕೊಡ್ತೀವಿ, ಅದರಲ್ಲಿ ಸೊಂಟದ ತಳಗಡೆ ಮಾತ್ರ ಅವ್ರಿಗೆ ಸ್ಪರ್ಶ ಏನಾದ್ರು ಸ್ಪರ್ಶ ಇರೋದಿಲ್ಲ. ಇನ್ನೊಂದು ಕ್ಷೇತ್ರೀಯ ವಿಭಾಗಕ್ಕೆ ಅರವಳಿಕೆ ಕೊಡ್ತೇವೆ. ಈಗ ಕೈ ಹತ್ರ ಸರ್ಜರಿ ಶಸ್ತ್ರಚಿಕಿತ್ಸೆ ಇದ್ದಾಗ ಆ ಕೈಗೆ ಮಾತ್ರ ಅರವಳಿಕೆ ಕೊಡ್ತೇವೆ. ಸೊ ಎಲ್ಲ ವಿಭಿನ್ನವಾದಂಥ ಅರವಳಿಕೆಯ ಪ್ರಧಾನಗಳು. ಈಗ ಸಾಮಾನ್ಯವಾಗಿ ನಾವು ಏನು ಪ್ರಜ್ಞೆ ತಪ್ಪಿಸಿರ್ತೇವಲ್ಲ, ಅವು ನಾವು ಅದು ಸರ್ಜರಿಯ ಎಷ್ಟು ತೀವ್ರತೆ ಇರುತ್ತೆ ಅದರ ಮೇಲೆ ಅದರದ್ದು ಸಮಯ ನಿರ್ಧಾರಿತವಾಗಿರುತ್ತದೆ ಶಸ್ತ್ರಚಿಕಿತ್ಸೆ ಸಮಯ. ಆರು ತಾಸಿ ಅಂತ ನೀವು ಅನ್ಕೊಂತಿರಲ್ಲ ಸರ್, ಅದು ಯಾರು ತಾಸಿಗೆ ಬರ್ತದಲ್ಲ, ಅದಕ್ಕೆ ಏನಾರ ಪ್ರಾಬ್ಲಮ್ ಇದೆ ಅಂತ ಸರ್? ಎರಡು ತಾಸಿಗೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವ್ರು ಜಲ್ದಿ ಚೇತರಿಸ್ಕೊಂಡಿದ್ದಾರೆ ಅಂತ ಅರ್ಥ. ಅಲ್ಲ ಸರ್, ಇನ್ನು ಆಪರೇಷನ್ ಇರುವಾಗನೇ ಬಂದಿದೆ ಅಂತ, ಅಂತ ಪೇಷಂಟ್ ನೋಡಿದೀವಿ ಸರ್ ನಾವೀಗ. ಆಪರೇಷನ್ ಆಪರೇಷನ್ ಇದ್ದಾಗಲೇ ಬಂದಿರೋದ ಅಂದ್ರೆ ಈಗ ಅವರು ಹೆಂಗ್ ಕೊಟ್ಟಿದ್ದಾರೆ ಅಂತ ನಾನು ತಿಳಿತಾ ಇಲ್ಲ. ಅರವಳಿಕೆ ತಜ್ಞರು ಎಷ್ಟು ಜನ ಇರ್ತಾರೆ ಸರ್? ಈಗ ಒಂದೊಂದ್ಸಲ ಏನಾಗ್ತದೆ, ಶಸ್ತ್ರಚಿಕಿತ್ಸೆ ಏನು ಪ್ರೊಸೀಜರ್ ಏನಾಗ್ತದಲ್ಲ ಅದು ಹೆಚ್ಚುವರಿ ಸಮಯ ತಗೊಂಡ್ಬಿಡ್ತದೆ. ಈಗ ಅವರು ನಿರ್ಧಾರಿತ ಸಮಯ ಎಷ್ಟು ಬೇಕಾಗ್ತದೆ ಅಷ್ಟು ಅರಿವಳಿಕೆಯನ್ನು ಕೊಟ್ಟಿರ್ತಾರೆ. ಆಪರೇಷನ್ ಮಾಡುವಾಗ ಸರ್ಜನ್ ಇರ್ತಾರೆ, ಮತ್ತೆ ಅರಿವಳಿಕೆ ತಜ್ಞರು ಇರ್ತಾರೆ, ಮತ್ತೆ ಟೆಕ್ನಿಷಿಯನ್, ನರ್ಸಿಂಗ್ ಸ್ಟಾಫ್ ಇವರೆಲ್ಲ ಇರ್ತಾರೆ, ಮುಂತಾದ ಸದಸ್ಯರು ಇರ್ತಾರೆ. ಅಲ್ಲ, ಇದಕ್ಕೆ ಅರಿವಳಿಕೆ ಕಡಿಮೆ ಆದರೂ ಕೂಡ ಮತ್ತೆ ಅದು ಅರಿವಳಿಕೆಯನ್ನು ಕಂಟಿನ್ಯೂ ಮಾಡ್ಕೊಳ್ಳೋಕೆ ಇದು ಇರ್ತದೆ, ಬೇರೆ ವಿಧಾನಗಳಿದೆ. ಸೊ ಆಗ ನಾವೇನು ಮಾಡ್ತೀವಿ, ಅದನ್ನು ಸಾಮಾನ್ಯ ಅರಿವಿಕ ಪ್ರಜ್ಞೆ ತಪ್ಪಿಸುವಂಥ ರೀತಿ ಇದಕ್ಕೆ ಬದಲಾವಣೆ ಮಾಡ್ಕೊತೀವಿ. ಸೈಡ್ ಎಫೆಕ್ಟ್ ಆಗಂದ್ರೆ, ಸೈಡ್ ಎಫೆಕ್ಟ್ ಅಂದರೆ ನೋಡಿಕೊಂಡು ನಾವು ಕೊಡ್ತೀವಿ. ಸೈಡ್ ಎಫೆಕ್ಟ್ ಎಲ್ಲ ಈಗ ಔಷಧಿಗಳಿಗೂ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ, ಬಟ್ ಅದು ನಾವು ಕೊಡುವ ರೀತಿ ಮತ್ತು ಪ್ರಮಾಣ ಮೇಲೆ ನಿರ್ಭರವಾಗ್ತಿ ಇರ್ತದೆ. ಸೊ ನಾವು ಸೂಕ್ಷ್ಮತೆಯಿಂದ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆಯದು ಒಳ್ಳೆಯದು ಡಾಕ್ಟ್ರೇ. ಅದೇ ರೀತಿ ಈಗ ತಾವು ಏನು ಅರಿವಳಿಕೆ ಬಗ್ಗೆ ಏನು ತಿಳಿಸ್ತಾ ಇದ್ದಾರಲ್ಲ, ಇನ್ನೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಚಿದಾನಂದ ಹಿರೇಮಠ ಮಾತಾಡಿದ್ರಿ. ಹಾ ಹೇಳ್ರಿ ಹಿರೇಮಠ್ರಿ, ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ ರೀ. ನಮಸ್ಕಾರ. ಹಾ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಅರವಳಿಕೆ ಆದ ನಂತರ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಅಂತಾರೆ, ಇದು ಎಷ್ಟರ ಮಟ್ಟಿಗೆ ನಿಜ ಸರ್? ನೆನಪಿನ ಶಕ್ತಿ ಕಡಿಮೆ ಆಗೋದಂತೂ ಸುಳ್ಳು, ಯಾಕಂದ್ರೆ ಪೂರ್ತಿಯಾಗಿ ನೆನಪಿನ ಶಕ್ತಿ ಏನು ಕಡಿಮೆ ಆಗೋಂಗಿಲ್ಲ. ಆ ಅವಧಿಗೆ ಏನೋ ಒಂದು ಅರ್ಧ ತಾಸು ಅಥವಾ ಒಂದು ತಾಸುವರೆಗೂ ಅಷ್ಟೇ ಅವ್ರಿಗೆ ನೆನಪು ಹೋಗಿರುತ್ತದೆ ಅಷ್ಟೇ. ಪೂರ್ತಿ ಇನ್ನೊಂದು ಇನ್ನೊಂದು ಪ್ರಶ್ನೆ ರೀ ಸರ್, ಪ್ರತಿ ವರ್ಷ ಅಕ್ಟೋಬರ್ 14ನ ಯಾಕಂತ ವಿಶ್ವ ಅರವಳಿಕೆ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ? ಏನದೇನು ವಿಜ್ಞಾನ ದಿನರು, ಏನು ಸಂಶೋಧನೆ ಮಾಡಿದ ದಿನರು? ಅಕ್ಟೋಬರ್ 16 ಅವತ್ತಿನ ವರ್ಷ ಏನಾಗಿದೆ ಅಂದ್ರೆ, ಒಬ್ಬರು ಸೈಂಟಿಸ್ಟ್ ಅವರು ಅರಿವಳಿಕೆಯನ್ನು ಪಬ್ಲಿಕ್ ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಅಂದ್ರೆ ಸಾಮಾಜಿಕವಾಗಿ ಪ್ರದರ್ಶಿಸಿದ್ರು ಈ ತರ ನೋವಿನ, ಈಗ ನೋವನ್ನು ಕೂಡ ನಿವಾರಣೆ ಮಾಡಬಹುದು ಶಸ್ತ್ರಚಿಕಿತ್ಸೆ ಮಾಡಿದಾಗ. ಯಾವುದೋ ಒಂದು ಗಡ್ಡೆ ತೆಗೆದ್ರೆ, ಮುಂಚೆ ಎಲ್ಲ ಗಡ್ಡೆ ಎಲ್ಲ ತೆಗಿತಿದ್ದಾಗ ಪೇಷಂಟ್ ಎಲ್ಲ ನೋವಾಗ್ತಿತ್ತು, ಅವಾಗ ಅರಿವಳಿಕೆ ಅಷ್ಟು ಡೆವಲಪ್ ಆಗಿರಲಿಲ್ಲ. ಸೊ ಅವಾಗ ಫಸ್ಟ್ ಸಾಮಾಜಿಕ ಪ್ರದರ್ಶನ ಮಾಡಿದ್ರು, ಅರಿವಳಿಕೆ ಬಗ್ಗೆ ಮಾಹಿತಿ ಕೊಟ್ಟರು. ಇದ್ರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದನ್ನ ನಾವು ತಮಗೆ ದೂರವಾಣಿ ಸಂಖ್ಯೆ ಹೇಳ್ತೇವೆ. ಇನ್ ಮತ್ತೆ ಸಮಯ ಆಗ್ತಾ ಬರ್ತಾ ಇದೆ. ಇಲ್ಲ ಈಗ ಬೇಗನೆ ಕೇಳಿ, ಬೇಗನೆ ಕೇಳಿ. ಈಗ ತಾಯಿಗೆ ಸಿಜೇರಿಯನ್ ಮಾಡಿ ಮಗುವನ್ನ ಪಡಿದಿವ್ರಿ ಸರ್. ಹಾಗಾದ್ರೆ ಆ ಸಿಜೇರಿಯನ್ ಮಗುವಿನ ಮೇಲೂ ಎಫೆಕ್ಟ್ ಆಗ್ತದರು ಸರ್? ಏನಿಲ್ರು ಮಗುವಿನ ಮೇಲೆ ಏನು ಎಂಥದ್ದು ಪರಿಣಾಮ ಆಗುದಿಲ್ಲ. ಆಗುದಿಲ್ಲ ಆಗುದಿಲ್ಲ. ಆಯ್ತು, ಥ್ಯಾಂಕ್ಸ್ ಸರ್. ಎಲ್ಲ ಮಾಹಿತಿಗೆ ಧನ್ಯವಾದಗಳು ನಿಮಗೆ. ಒಳ್ಳೆಯದು ಒಳ್ಳೆಯದು. ನಮಸ್ಕಾರ. ಓಕೆ, ನಮಸ್ಕಾರ. ಹಲೋ ಡಾಕ್ಟರ್, ನಾ ಧ್ರುವ ಬಾಲ್ಕುಟ್ಟಿ ಮಾತಾಡ್ಕತ್ತೆ. ಫಿಟ್ಸ್ ಪ್ರಾಬ್ಲಮ್ ಇದ್ದವರಿಗೆ ಅದು ಫಿಟ್ಸ್ ಅನ್ನ ಕಂಟ್ರೋಲ್ ಮಾಡ್ವಿ, ಅದನ್ನ ನಿಯಂತ್ರಣ ತಗೋಬೇಕ್ರಿ. ಎಷ್ಟು ಸಮಯ ಫಿಟ್ಸ್ ಬಂದಿದೆಲ್ಲ ನೋಡಿ ಅದಕ್ಕೆ ನಿಯಂತ್ರಣ ತಗೊಂಡು ಅದಕ್ಕೆ ಔಷಧಿ ಕೊಟ್ಟು ಅದು ನಿಂತ ಮೇಲೆ ತಗೋಬೇಕಾಗ್ತದೆ. ಅರಿವಳಿಕೆ ಕೊಡ್ಬೇಕು. ಲೈಫ್ ಡೇಂಜರ್ ಏನಿಲ್ಲ ಟೈಮ್ ಬೇಕ್ ಮಾಡಿದಾಗ ಸರ್? ಲೈಫ್ ಡೇಂಜರ್ ಏನಿರಂಗಿಲ್ಲರಿ, ಎಲ್ಲ ಸರಿ ಮಾಡಿ ನಾವು ಅವ್ರಿಗೆ ಹೇಳಿದ್ನಲ್ಲ, ನಾವು ಅವರ ಆರೋಗ್ಯನ ಉತ್ತಮಗೊಳಿಸಿ ತಗೊಂತೇವೆ, ಹಂಗೆ ತಗೊಳಂಗಿಲ್ಲ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಊರು? ಸರ್, ನನ್ನ ಹೆಸರು ಮಹೇಶ್ ಮಿರಜ್ಕರ್ ಅಂತ, ಬಾಗಲಕೋಟೆ ನವನಗರದಿಂದ. ಹಾ, ಪ್ರಶ್ನೆ ಕೇಳ್ರಿ ಅವರು ಮಿರಜ್ಕರ್ ಅವರು. ಸರ್, ನಮ್ದು ಕಾಲು ಮುಟ್ಟಿದ್ಕೊಂಡು ಅದು ಇದನ್ನಾಗಂಗಿಲ್ಲ ಸರ್, ಏನ್ ಮುಟ್ಟಿದಂಗೆ ಆಗಂಗಿಲ್ಲ ಸರ್ ನನಗೆ. ಹಾ, ಸ್ಪರ್ಶ ಇರೋದಿಲ್ಲ ನಿಮಗೆ? ಹಾ, ಸ್ಪರ್ಶನ ಇರೋಂಗಿಲ್ಲ ಸರ್. ಮಿರಜ್ಕರ್, ನಿಮ್ಮ ವಯಸ್ಸು ಎಷ್ಟು? ನಂದೀಗ 36 ಸರ್. 36, ಆದ್ರೆ ಮೂರು ತಿಂಗಳ ಸರ್ ಕಾಲಿಂದಲ್ಲಿ ಅದೇನು ಹಂಗೇನು ಅದೇನು ಅನ್ಸಂಗಿಲ್ಲ ಸರ್, ಸ್ಪರ್ಶ ಅನ್ಸಂಗಿಲ್ಲ. ಒಂದೇ ಕಾಲ ಅಥವಾ ಎರಡು ಕಾಲಿನ? ಇಲ್ಲ ಸರ್ ಆಕ್ಚುಲಿ ಎರಡು ಕಾಲ ಸರ್. ನೀವೇನು ಪೆಟ್ಟು ಬಿದ್ದಿದೆ ಬೆನ್ಮೂಳಿಗೆ? ಇಲ್ಲ ಸರ್, ಸರ್ ಶುಗರ್ ಸರ್ ನಂಗೆ. ಸೊ ಅದೇ ಶುಗರು ಮಧುಮೇಹ ಎಲ್ಲ ಬಂದಾಗ ನರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತದೆ. ಸೊ ನರ ಎಲ್ಲ ವೀಕ್ ಆಗಿರುತ್ತದೆ. ಸೊ ನೀವು ಯಾವಾಗ ಮಧುಮೇಹದ ನಿಮ್ದು ಸಕ್ಕರೆ ಒತ್ತಡ ಇದನ್ನ ಲೆವೆಲನ್ನು ಕಡಿಮೆ ಕಂಟ್ರೋಲ್ ಮಾಡ್ತಿರಲ್ಲ ಅವಾಗ ಈ ಸಮಸ್ಯೆ ಪರಿಹಾರ ಆಗ್ತದೆ. ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೋಬೇಕ್ರಿ ಫಸ್ಟ್. ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಔಷಧಿ ಏನು ಮೆಡಿಸಿನ್ ಕೊಟ್ಟಿರ್ತಾರಲ್ಲ ಆ ಮೆಡಿಸಿನ್ ತಗೋಬೇಕು. ಆಹಾರದಲ್ಲಿ ಪತ್ತೆ ಮಾಡಬೇಕು. ಮತ್ತೆ ನರಕ್ಕೆ ಇದು ಸ್ವಲ್ಪ ಉತ್ತಮಗೊಳಿಸೋ ಔಷಧಿಗಳನ್ನ ತಗೋಬೇಕು. ಸ್ವಲ್ಪ ರೆಗ್ಯುಲರ್ ವ್ಯಾಯಾಮ ಮಾಡಬೇಕು. ಹಂಗೆ ಮಾಡಿದ್ರಿಂದ ನರಗಳು ಮತ್ತೆ ಸ್ಪರ್ಶ ಎಲ್ಲ ಬರ್ತದೆ. ಒಳ್ಳೆಯದು, ನಮಸ್ಕಾರ. ಒಳ್ಳೆಯದು. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಾಂ ಹೇಳ್ರಿ, ತಮ್ಮ ಹೆಸರು? ಇಲ್ಲಿ ಹಳೇಬಿಡಿಂದ ರೀ ಮಂಜುನಾಥ್ ನಾಡಿಗೇರ್ ಅಂತ ಮಾತಾಡೋದು. ಪ್ರಶ್ನೆ ಕೇಳ್ರಿ ಬೇಗನೆ. ಇದ್ರ ಬಗ್ಗೆ ಅಲ್ರಿ, ಇದು ಕೈ ಕಾಲು ಇದು ಜಾಯಿಂಟ್ ಪೇನ್ ಬಗ್ಗೆ ಅಲ್ರಿ? ಇದು ಅರಿವಳಿಕೆ ಬಗ್ಗೆ ಐತ್ರಿ ಮಂಜುನಾಥ್ ನಾಡಿಗೇರ್ ಅವ್ರ. ಆಮೇಲೆ ಮತ್ತೆ ಪ್ರಶ್ನೆ ಕೇಳಿರಿ ಅಂತ. ನಮಸ್ಕಾರ. ಅದೇ ಡಾಕ್ಟ್ರ್, ಈಗ ಅರಿವಳಿಕೆ ಬಗ್ಗೆ ತಾವೇನು ತಿಳಿಸ್ತಾ ಇದ್ರಲ್ಲ, ಈಗ ಹಿರಿಯರಲ್ಲಿ ಸಾಮಾನ್ಯವಾಗಿ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳು ಏನೇನು ಅದಾವ ಅಂತೀರಿ, ಯಾವ್ಯಾವ ಅದಾವ ಅಂತೀರಿ? ಈಗ ಸಾಮಾನ್ಯವಾಗಿ ಪ್ರಾಸ್ಟೇಟ್ ಗ್ರಂಥಿಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಜಂಟಿ ಬದಲಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು. ಒಂದು ಕರೆ ಬರ್ತಾ ಇದೆ, ತಗೊಳ್ರಿ ಡಾಕ್ಟ್ರೆ. ಹಲೋ ಹಲೋ ಹಲೋ ಹಾ, ಅದೇ ರೀತಿ ಈಗ ತಾವು ಈ ಪ್ರೋಸ್ಟೇಟ್ ಗ್ರಂಥಿ ಅಂತಂದ್ರಲ್ಲ, ಮತ್ತ ಅವೆಲ್ಲಕ್ಕೂ ಇವು ಹಿರಿಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾವ ಅಂತೀರೇನ? ಹೌದ್ರಿ. ಇದು ಪ್ರೋಸ್ಟೇಟ್ ಗ್ರಂಥಿ ಅನ್ನೋದು ಈಗ ಹಿರಿಯರಲ್ಲಿ ಅದು ಒಂದು ಗ್ರಂಥಿ ದೊಡ್ಡದಾಗ್ತಾ ಬರ್ತದೆ, ದೊಡ್ಡದಾಗಿ ಅದು ಮೂತ್ರಕೋಶ ಜಾಗವನ್ನು ಅದನ್ನು ಬ್ಲಾಕ್ ಮಾಡ್ತದೆ, ಅವಾಗ ಅವ್ರಿಗೆ ಕಾಲು ಮಡಿ ಪ್ರಾಬ್ಲಮ್ ಶುರು ಆಗ್ತದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸರ್. ಹಾ ಹೇಳ್ರಿ, ತಮ್ಮ ಹೆಸರು? ನಾ ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡೋದು ಸರ್. ತಮ್ಮ ಪ್ರಶ್ನೆ ಕೇಳ್ರಿ, ಹೆಸರು ಹೇಳಿ. ಮಹಾದೇವ ಪಾಲ್ವನೆ ಅಂತ ರೀ. ಹಾ ಹೇಳ್ರಿ, ಬೇಗನೆ ಕೇಳ್ರಿ ಪ್ರಶ್ನೆ. 58 ರೀ ಸರ್. ಹೇಳ್ರಿ. ನಿನ್ನೆ ಜ್ಞಾಪಕ ಆದ್ರೆ ಇವತ್ ಜ್ಞಾಪಕ ಆಗಲ್ಲ ಸರ್. ಅಂದ್ರೆ ನಿನ್ನೆ ಮರು ಇದ್ದದ್ ಇವತ್ ಮರು ಇದು ಮರು ಹರ್ತತೆ ಹೆಚ್ಚಾಗಿ. ಹೌದ್ರಿ ಸರ್. ಇದು ಅರಿವಳಿಕೆ ಬಗ್ಗೆ ಐತಿ, ಇದು ಮರಿವಿನ ಬಗ್ಗೆ ಇದು ಸಂಬಂಧಪಟ್ಟ ಡಾಕ್ಟರ್ನ ತಾವು ಭೇಟಿ ಆಗ್ಬೇಕಾಗತ್ತೆ. ಇನ್ನು ಸಮಯ ಆಗ್ತಾ ಬಂತು. ಮತ್ತು ಈಗ ಇವತ್ತಿನವರೆಗೆ ವಯೋವೃದ್ಧರಲ್ಲಿ ಅರಿವಳಿಕೆ ಪರಿಗಣನೆ ಹಾಗೂ ಸಮಸ್ಯೆಗಳು ಏನೇನದೋ ಮತ್ತು ಮುನ್ನೆಚ್ಚರಿಕೆ ಏನೇನು ತಗೋಬೇಕು ಅನ್ನೋದ್ರ ಬಗ್ಗೆ ಇದುವರೆಗೆ ಈ ಡಾಕ್ಟರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ವಿನಯ್ ಪಿ ದಂಡಮ್ಮನವರವರು. ಇವರು ಯಾವ ವಾರಗಳಲ್ಲಿ ಲಭ್ಯ ಇರ್ತಾರೆ ಅಂತಂದರೆ? ನಾವು ಪ್ರತಿ ವಾರದ ದಿವಸ 7 ದಿನಗಳಲ್ಲಿ ಲಭ್ಯ ಇರ್ತಾರಲ್ರಿ. ಇನ್ನು ದೂರವಾಣಿ ಸಂಖ್ಯೆ ಬಗ್ಗೆ ತಿಳಿಸೋದಾದರೆ 0836247775. ಮತ್ತು ಈ ವಾರದ ಪ್ರಶ್ನೆ ಬಗ್ಗೆ ತಿಳಿಸೋದಾದರೆ, ಹಿರಿಯರಲ್ಲಿ ಯಾವ ಅರಿವಳಿಕೆ ವಿಧಾನ ಉತ್ತಮವಾದದ್ದು? ಪ್ರಶ್ನೆ ಇನ್ನೊಮ್ಮೆ, ಹಿರಿಯರಲ್ಲಿ ಯಾವ ಅರಿವಳಿಕೆಯ ವಿಧಾನ ಉತ್ತಮವಾದದ್ದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಹೀಗಿದೆ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀ ನಗರ್, ಸತ್ತೂರ್, ಧಾರವಾಡ 9. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪೋ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ತಾರೀಕು 1 ಫೆಬ್ರವರಿ ಕೇಳಿದ ಪ್ರಶ್ನೆ: ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಅಕ್ಯೂಟ್ ಲಿಂಪೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಎಂಬ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಗುಣವಾಗುವ ಪ್ರಮಾಣ ಎಷ್ಟು ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ: ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಗುಣಮುಖವಾಗುವಂಥ ಪ್ರಮಾಣ ಶೇಕಡಾ 70-80% ಆಗಿರ್ತದೆ. ಬಹುಮಾನ ಗಳಿಸಿದವರು ಶ್ರೀ ಕೆ ಪಿ ರಾಮಗುಂಡಿ ಅವರು, ಕೆ ಪಿ ರಾಮಗುಂಡಿ, ಬನಶಂಕರಿ ನಿಲಯ, ವಿನಾಯಕ್ ನಗರ್, ಬಯಲು.